ಇಂದು ವಿಶ್ವ ಜನಸಂಖ್ಯಾ ದಿನ. ನನ್ಗೆ ಈ ಮದುವೆ ಒಪ್ಪಿಗೆ, ಆದ್ರೆ ಈಗ್ಲೇ ಅಲ್ಲ, ಡಿಗ್ರಿ ಪಡ್ಕೊಂಡು ಒಳ್ಳೆ ಕೆಲಸಕ್ಕೆ ಸೇರ್ತೇನೆ, ವಜ್ರದ ಉಂಗಿರ ತೊಡಿಸ್ತೇನೆ. ನನಗೂ ಹುಡುಗ ಒಪ್ಪಿಗೆ ಆಗಿದ್ದಾನೆ. ಗಂಡಿಗೆ 21, ಹೆಣ್ಣಿಗೆ 18. ಮದುವೆ ವಯಸ್ಸು ಪಾಲಿಸದಿದ್ದರೆ ಜೀವನವೇ ಕಗ್ಗಂಟು. ಸಂಕಷ್ಟವೇನೇ ಇರಲಿ, ಕುಟುಂಬ ಯೋಜನೆಯೊಂದೇ ನಮ್ಮ ಧ್ಯೇಯ. ಬಲಿಷ್ಠ ಭಾರತ ನಿರ್ಮಾಣ ನಮ್ಮ ಸಂಕಲ್ಪ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ತರಕಾರಿ ಬೆಳೆಗಳ ಸುಧಾರಿತ ತಳಿಗಳು, ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿ ಆರ್ ರಘು ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ರಘು ಅವರೇ, ನಮಸ್ಕಾರ. ನಮಸ್ತೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕಾಲಕಾಲಕ್ಕೆ ತರಕಾರಿ ಬೆಳೆಗಳಲ್ಲಿ ಸೂಕ್ತವಾದಂತಹ ತಳಿಗಳನ್ನ ಹಾಗೆ ಹೈಬ್ರಿಡ್ಗಳನ್ನ ಅಭಿವೃದ್ಧಿ ಮಾಡ್ತಾ ಬಂದಿದೆ. ತಾವು ಈ ದಿವಸ ನಿಮ್ಮ ಸಂಸ್ಥೆ ಅಭಿವೃದ್ಧಿ ಮಾಡಿರುವಂತಹ ತರಕಾರಿ ಬೆಳೆಗಳ ತಳಿಗಳು ಹಾಗೆ ಹೈಬ್ರಿಡ್ ತಳಿಗಳ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ, ಅದರ ಲಭ್ಯತೆ ಬಗ್ಗೆ, ಎಲ್ಲದರ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸರ್. ಧನ್ಯವಾದಗಳು. ಎಲ್ಲಾ ರೈತ ಬಾಂಧವರಿಗೂ ನನ್ನ ಶುಭಾಶಯಗಳು ಮತ್ತು ಶುಭ ದಿನ ಮತ್ತು ನಮಸ್ಕಾರ. ನಾನು ಡಾಕ್ಟರ್ ರಘು ಬಿ ಆರ್, ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಜನಪ್ರಿಯವಾಗಿ IIHR ಎಂದೇ ಕರೆಯಲ್ಪಡುವ ಸಂಸ್ಥೆಯ ತರಕಾರಿ ಬೆಳೆಗಳ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ದಿನ ನಾನು ಪ್ರಮುಖ ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಈರುಳ್ಳಿ ಹಾಗೂ ಇತ್ಯಾದಿ ತರಕಾರಿ ಬೆಳೆಗಳಲ್ಲಿ ನಮ್ಮ ಸಂಸ್ಥೆಯು ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ ಹಾಗೂ ತುಂಬಾ ಜನಪ್ರಿಯ ತಳಿ ಮತ್ತು ಹೈಬ್ರಿಡ್ ತಳಿ, ಅಂದರೆ ಹೈಬ್ರಿಡ್ ತಳಿ ಅಂದರೆ ಸಂಕರಣಾ ತಳಿಗಳೆಂದು ನಾವು ಕರೆಯುತ್ತೇವೆ, ಈ ತಳಿಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನ ನಾನು ಇಚ್ಛಿಸುತ್ತೇನೆ. ರೈತ ಬಾಂಧವರೇ, ನಮಗೆಲ್ಲ ಇವಾಗ ಮುಂಗಾರು ಶುರುವಾಗಿದೆ. ನಮ್ಮ ರಾಜ್ಯದ ಹಲವೆಡೆ ತುಂಬಾ ರೈತರು ತುಂಬಾ ತರಕಾರಿ ಬೆಳೆಯಲ್ಲಿ ಉನ್ನತವಾದ ಇಳುವರಿ ಮತ್ತು ಆದಾಯ ಪಡ್ಕೊಂತ ಬಂದಿದ್ದಾರೆ. ಆದರೆ ಈ ಉನ್ನತವಾದ ಇಳುವರಿ ಮತ್ತು ಆದಾಯಕ್ಕೆ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ಅಧಿಕ ಇಳುವರಿ ಮತ್ತು ರೋಗ ನಿರೋಧತೆ ಹೊಂದಿರುವ ತಳಿ ಮತ್ತು ಹೈಬ್ರಿಡ್ ತಳಿಗಳ ಬೀಜ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಈ ದಿನ ನಾನು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ತಳಿ ಮತ್ತು ಸಂಕರಣ ತಳಿ ಅಂದರೆ ಹೈಬ್ರಿಡ್ ತಳಿಗಳ ಬಗ್ಗೆ ನಾನು ತುಂಬಾ ವಿಸ್ತಾರವಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ ಟೊಮ್ಯಾಟೊ. ರೈತ ಬಾಂಧವರೇ, ನಮ್ಮ ಸಂಸ್ಥೆ ಟೊಮೊಟೊದಲ್ಲಿ ಅತ್ಯುನ್ನತ ಸಂಶೋಧನೆ ನಡೆಸುತ್ತಾ ಬಂದಿದೆ. ಟೊಮೊಟೊದಲ್ಲಿ ಹಲವಾರು ರೋಗ ನಿರೋಧಕ ಮತ್ತು ಅಧಿಕ ಇಳುವರಿ ಕೊಡುವ ತಳಿ ಮತ್ತು ಸಂಕರಣಾ ತಳಿಗಳು ಅಂದರೆ ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಈ ಹಲವಾರು ತಳಿಗಳಲ್ಲಿ ಇತ್ತೀಚೆಗೆ ನಮ್ಮ ಸಂಸ್ಥೆ ಒಂದು ಉತ್ತಮವಾದ ಇಳುವರಿ ಮತ್ತು 3 ರೋಗಗಳಿಗೆ, ಅಂದರೆ ವೈರಸ್ ಅಂದರೆ ನಂಜಾಣುವಿನಿಂದ ಬರುವ ಎಲೆ ಮುದುಡು ರೋಗ ಮತ್ತು ಶಿಲೀಂಧ್ರದಿಂದ ಮೊದಲೇ ಬರುವ ಅಂಗಮಾರಿ ರೋಗ ಮತ್ತು ಬ್ಯಾಕ್ಟೀರಿಯಾದಿಂದ ಬರುವ ಒಂದು ಬಿಲ್ಟ್ ಅಂತ ಏನ್ ಕರೀತೀವಿ ಅಂತಂದ್ರೆ ಪಾಡು ರೋಗ, ಈ 3 ರೋಗಗಳಿಗೆ ರೋಗ ನಿರೋಧತೆ ಹೊಂದಿರುವ ಸಂಕರಣ ತಳಿಗಳನ್ನ ನಮ್ಮ ಸಂಸ್ಥೆ ಟೊಮೊಟೊದಲ್ಲಿ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಪ್ರಮುಖವಾಗಿ ಅರ್ಕ ರಕ್ಷಕ್ ಮತ್ತು ಅರ್ಕ ಸಾಮ್ರಾಟೆ, ಈ ತಳಿಗಳು ಸುಮಾರು ಎಕರೆಗೆ 40-50 ಟನ್ ಇಳುವರಿ ನೀಡಬಲ್ಲ, ಅಂದರೆ ರೈತರು ಒಳ್ಳೆ ಗೊಬ್ಬರ ತುಂಬಾ ಚೆನ್ನಾಗಿ ಅದರ ನಿರ್ವಹಣೆ ಮಾಡಿದ್ರೆ ಒಂದು ಗಿಡಕ್ಕೆ ಸುಮಾರು 18-20 ಕೆಜಿ ಟೊಮೊಟೊ ಹಣ್ಣನ್ನ ಕುಯ್ಯಬಹುದು. ಆದ್ದರಿಂದ ಈ 2 ತಳಿಗಳು ಉತ್ತಮವಾದ ತಳಿಗಳು. ಅದಲ್ಲದೆ ಅರ್ಕ ರಕ್ಷಕ್ ಮತ್ತು ಅರ್ಕ ಸಾಮ್ರಾಟ್ ತಳಿಗಳು ಈ ದೂರದ ಊರುಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕೂ ತುಂಬಾ ಅನುಕೂಲ, ಯಾಕೆಂದ್ರೆ ಹಣ್ಣು ತುಂಬಾ ಗಟ್ಟಿಯಾಗಿರುತ್ತೆ. ಆದ್ದರಿಂದ ತುಂಬಾ ದೂರದ ಊರುಗಳಿಗೆ, ತುಂಬಾ ದೂರದ ರಾಜ್ಯಗಳಿಗೆ ಏನಾದ್ರು ನಾವೇನಾದ್ರು ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಸುಮಾರು ಒಂದು ವಾರದವರೆಗೂ ಏನೂ ಆಗದಲೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ತುಂಬಾ ಅನುಕೂಲ. ಆದ್ದರಿಂದ ಈ ತಳಿಗಳು ಈ ಎರಡೂ ಉದ್ದೇಶದಿಂದ ಅಧಿಕ ಇಳುವರಿ ಮತ್ತು ರೋಗ ನಿರೋಧತೆ ಮತ್ತು ಈ ತಳಿಗಳನ್ನು ದೂರದ ಊರಿಗೆ ಟ್ರಾನ್ಸ್ಪೋರ್ಟ್ ಮಾಡಲು ಉತ್ತಮ ಇರೋದ್ರಿಂದ ಈ ತಳಿಗಳು ತುಂಬಾ ಜನಪ್ರಿಯವಾಗಿದೆ. ನಮ್ಮ ರಾಜ್ಯದಲ್ಲದೆ ನಮ್ಮ ದೇಶದ ಬೇರೆ ರಾಜ್ಯಗಳಲ್ಲೂ ಈ ತಳಿಗಳು ತುಂಬಾ ಜನಪ್ರಿಯವಾಗಿವೆ. ರೈತ ಬಂದವರೇ, ಈ ತಳಿಗಳಲ್ಲದೆ ಇತ್ತೀಚೆಗೆ ಅರ್ಕ ಅಭೇದ್ ಎಂಬ ಸಂಕರಣ ತಳಿಯನ್ನು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಈ ತಳಿಯ ವಿಶೇಷ ಏನೆಂದರೆ, ಈ ಮೊದಲೇ ನಾನು ಹೇಳಿದಂಗೆ ಮೂರು ರೋಗಗಳು ಬರ್ತವೆ ಅಂತ ಟೊಮೊಟೋದಲ್ಲಿ, ಇದರ ಜೊತೆಗೆ ತಡವಾಗಿ ಬರುವ ಅಂಗಮಾರಿ ರೋಗ ಏನಂತೇವೆ ನಾವು ಇಂಗ್ಲಿಷ್ ನಲ್ಲಿ ಲೇಟ್ ಬ್ಲೈಟ್ ಅಂತ ಕರಿತೀವಿ, ಇದು ಶಿಲೀಂಧ್ರ ಅಂದ್ರೆ ಫಂಗೈ ಅಂತ ಬರುತ್ತೆ. ಈ ರೋಗಕ್ಕೂ ಇದು ರೋಗ ನಿರೋಧತೆ ಹೊಂದಿದೆ. ಇದರ ಈ ವಿಶೇಷ ಏನಂದ್ರೆ, ಈ ನಾಲ್ಕನೇ ರೋಗಕ್ಕೆ ರೋಗ ನಿರೋಧತೆ ಏನ ಕೊಡುವುದರಿಂದ ನಾವು ಮೂರು ಕಾಲ ಅಂದ್ರೆ ಬೇಸಿಗೆಯಲ್ಲೂ ಇದನ್ನ ನಾವು ಬೆಳಿಬಹುದು. ಆದ್ದರಿಂದ ಇದು ಅಷ್ಟೇನೆ ಸುಮಾರು 40-50 ಟನ್ ಇಳುವರಿ ಕೊಡುವ ಕ್ಷಮತೆ ಹೊಂದಿದೆ. ಇದರ ಜೊತೆಗೆ ಈ ಅರ್ಕ ಅಭೇದ ಇನ್ನೊಂದು ವಿಶೇಷ ಗುಣ ಏನಂದ್ರೆ, ಈ ಹಣ್ಣು ಸ್ವಲ್ಪ ವೃತ್ತಾಕಾರ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಬರುತ್ತೆ, ಸ್ವಲ್ಪ ಹುಳಿ ಬರುತ್ತೆ ಅಂದ್ರೆ ಸಾಂಬಾರ್ಗಳಿಗೆ ಮತ್ತೆ ಪಲ್ಯ ಈ ಚಟ್ನಿಗಳು ಇಂಥವೆಲ್ಲ ಮಾಡೋದಕ್ಕೆ ತುಂಬಾ ಅನುಕೂಲ. ಅದು ಇದೊಂದರ ವಿಶೇಷತೆ. ಇದರ ಜೊತೆಗೆ ನಮ್ಮ ಸಂಸ್ಥೆ ಇತ್ತೀಚೆಗೆ ಟೊಮೊಟೋದಲ್ಲಿ ಮತ್ತೆರಡು ಸಂಕರಣ ತಳಿಗಳು ಅರ್ಕ ವಿಷಯ್ ಮತ್ತು ಅರ್ಕ ಅಪೇಕ್ಷ ಎಂಬ ಸಂಕರಣ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಈ ತಳಿಗಳ ವಿಶೇಷತೆ ಏನಂದ್ರೆ, ಈ ತಳಿಗಳು ಸಂಸ್ಕರಣೆಗೆ ತುಂಬಾ ಸೂಕ್ತ. ಸಂಸ್ಕರಣೆ ಅಂದ್ರೆ ನಾವೇನಂತೀವಿ, ಈ ಕೆಚಪ್ ಇರ್ಬೋದು, ಸಾಸ್ ಇರ್ಬೋದು, ನಾವೀಗೇನು ಮಾರುಕಟ್ಟೆಯಲ್ಲಿ ಉಪಯೋಗ ಮಾಡ್ತೀವಿ, ಇದಕ್ಕೆ ತುಂಬಾ ಅನುಕೂಲ. ಯಾಕೆಂದ್ರೆ ಇದರದ ಒಂದು ಏನು ಬಯೋಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ ಬಯೋ ಸಾರಜನಕದ ಏನೊಂದು ಅದರ ಒಂದು ಏನಿದೆ ಅದು ತುಂಬಾ ಅನುಕೂಲ. ಆದ್ದರಿಂದ ಇದು ಸಂಸ್ಕರಣೆಗೆ ತುಂಬಾ ಅನುಕೂಲ. ಆದ್ದರಿಂದ ರೈತ ಬಾಂಧವರು ಅವರ ಒಂದು ಅನುಗುಣ ಮತ್ತು ಅವರ ಒಂದು ಏನು ಅವರ ಒಂದು ರಿಕ್ವೈರ್ಮೆಂಟ್ ಅಂತ ನಾವೇನ್ ಕರಿತೀವಿ ಅದರ ಅನುಗುಣವಾಗಿ ಈ ತಳಿಗಳು ಮತ್ತು ಸಂಕರಣ ತಳಿಗಳನ್ನು ಆಯ್ಕೆ ಮಾಡುವುದರಲ್ಲಿ ತುಂಬಾ ವಿಶೇಷತೆ. ಮತ್ತೆ ಇದೇ ರೀತಿ ನಮ್ಮ ಸಂಸ್ಥೆ ಹಸಿ ಮೆಣಸಿನಕಾಯಿನಲ್ಲೂ ಉತ್ತಮವಾದ ಸಂಶೋಧನೆ ನಡೆಸುತ್ತಿದೆ. ಇದರಲ್ಲಿ ಸುಮಾರು ಒಂದು 5-6 ಸಂಕರಣ ತಳಿಗಳನ್ನ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇವುಗಳಲ್ಲಿ ಇತ್ತೀಚೆಗೆ ತುಂಬಾ ಅಧಿಕ ಇಳುವರಿ ಮತ್ತು ರೋಗ ನಿರೋಧತೆ ಹೊಂದಿರುವ ಸಂಕರಣ ತಳಿಗಳೆಂದರೆ ಅರ್ಕ ಮೇಘನ, ಅರ್ಕ ಶ್ವೇತ, ಅರ್ಕ ಹರಿತ ಮತ್ತು ಅರ್ಕ ಖ್ಯಾತಿ. ಈ ತಳಿಗಳ ಒಂದು ವಿಶೇಷತೆ ಏನಂದ್ರೆ, ಈ ತಳಿಗಳು ಅಧಿಕ ಇಳುವರಿ ಅಂದ್ರೆ ಹಸಿ ಮೆಣಸಿನಕಾಯಿ ಅಂದ್ರೆ ನಮ್ಮ ಮಾರುಕಟ್ಟೆಗೆ ಏನು ನಾವು ಹಸಿ ಮೆಣಸಿನಕಾಯಿನೇ ಕಿತ್ಬಿಟ್ಟು ಹಾಕ್ತೀವಲ್ಲ ಅದಕ್ಕೆ ತುಂಬಾ ಅನುಕೂಲ. ಮತ್ತೆ ಏನಾದ್ರೂ ಮಾರುಕಟ್ಟೆಯಲ್ಲಿ ಏನಾದ್ರೂ ಪ್ರೈಸ್ ಅದರದ ಒಂದು ರೇಟ್ ಏನಾದ್ರು ಕೆಳಗಡೆ ಬಂತು ರೈತರಿಗೆ ಕುಯ್ಯಕ್ಕಾಗಲಿಲ್ಲ ಅವಾಗ ಅದನ್ನ ಹಂಗೆ ಬಿಟ್ರೆ ಇದನ್ನ ಒಣಮೆಣಸಿನಕಾಯಿನಲ್ಲೂ ಇದನ್ನು ಉಪಯೋಗಿಸ್ತು ಅಂದ್ರೆ ನಾವು ಎರಡೂ ಉಪಯೋಗಕ್ಕೂ ಈ ತಳಿಗಳು ಸೂಕ್ತ. ಪ್ರಮುಖವಾಗಿ ಅರ್ಕ ಖ್ಯಾತಿ, ಈ ಅರ್ಕ ಖ್ಯಾತಿ ಒಂದು ಸಂಕರಣ ತಳಿಯ ಇನ್ನೊಂದೇನಂದ್ರೆ ಇದು ರೋಗ ನಿರೋಧತೆ ಅಂದ್ರೆ ಬೂದು ರೋಗ ಬರೋದಾಗ್ಲಿ ವೈರಸ್ ನಿಂದ ಈ ಎಲೆಗಳ ನರದಲ್ಲಿ ಮುದುಡುವ ಒಂದು ರೋಗ ಬರುತ್ತೆ ಈ ರೋಗಕ್ಕೂ ಇದು ರೋಗ ನಿರೋಧತೆ ಹೊಂದಿದೆ. ಇದರ ಜೊತೆಗೆ ಈ ತಳಿಗಳು ಅಧಿಕ ಇಳುವರಿಯನ್ನು ಕೊಡ್ತವೆ ಅಂದ್ರೆ ಈ ತಳಿಗಳು ಸುಮಾರು 15-16 ಟನ್ ಹಸಿ ಮೆಣಸಿನಕಾಯಿಯನ್ನ ಪ್ರತಿ ಎಕರೆಗೆ ಕುಯ್ಯಬಹುದು ಮತ್ತು ಏನಾದ್ರು ಇದನ್ನ ಒಣ ಮೆಣಸಿನಕಾಯಿಗೂ ನಾವೇನಾದ್ರು ಇದನ್ನ ಆಯ್ಕೆ ಮಾಡಿಕೊಂಡ್ರೆ ಸುಮಾರು 1.5-2 ಟನ್ ಒಣ ಮೆಣಸಿನಕಾಯಿ ಪ್ರತಿ ಎಕರೆಗೂ ಕುಯ್ಲು ಮಾಡಬಹುದು. ಈ ತಳಿಗಳ ಒಂದು ವಿಶೇಷತೆ. ಮತ್ತೆ ಇದೇ ರೀತಿ ನಮ್ಮ ಸಂಸ್ಥೆ ದೊಣ್ಣೆ ಮೆಣಸಿನಕಾಯಿ ಅಂದ್ರೆ ನಾವೇನಂತೀವಿ ಕ್ಯಾಪ್ಸಿಕಮ್ ಅಂತ ಏನ್ ಕರಿತೀವಿ ಈ ಬೆಳೆಯಲ್ಲಿ ಸುಮಾರು 1-4 ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಈ 4 ತಳಿಗಳಲ್ಲಿ 3 ತಳಿಗಳು ಮತ್ತು 1 ಅಂದ್ರೆ ಅರ್ಕ ಅತುಲ್ಯ ಇದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ತಳಿ. ಈ ಅರ್ಕ ಅತುಲ್ಯದ ವಿಶೇಷತೆ ಏನಂದ್ರೆ ಈ ಅರ್ಕ ಅತುಲ್ಯ ನಾವು ಕ್ಯಾಪ್ಸಿಕಮ್ ಅನ್ನ ಸಾಮಾನ್ಯವಾಗಿ ಈ ಪಾಲಿ ಹೌಸ್ ಗಳಲ್ಲಿ ಬೆಳೆಯೋದು ಜಾಸ್ತಿ. ಈ ಪಾಲಿ ಹೌಸ್ ಅಲ್ಲಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ಬೂದು ರೋಗ ಅಂದ್ರೆ ಪೌಡ್ರಿ ಮೆಲ್ಡು ಅಂತ ನಾವು ಕರಿತೀವಿ ಇದು ಇದರ ಒಂದು ರೋಗದ ಬಾಧೆ ತುಂಬಾ ಜಾಸ್ತಿ. ಆದ್ದರಿಂದ ಇದನ್ನ ಮನಗಂಡು ನಮ್ಮ ಸಂಸ್ಥೆ ಈ ರೋಗಕ್ಕೆ ಒಂದು ತಾಳ್ಮೆ ಶಕ್ತಿ ಇರುವ ಅಂದ್ರೆ ಈ ರೋಗ ಬಂದ್ರೂ ಯಾವುದೇ ಕಾರಣಕ್ಕೂ ಇಳುವರಿನಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಆ ರೀತಿಯಾದ ಒಂದು ಸಂಕರಣ ತಳಿಯನ್ನ ಅಭಿವೃದ್ಧಿಪಡಿಸಿದೆ. ಇದೇ ಅರ್ಕ ಅತುಲ್ಯ. ಈ ತಳಿಯ ಮತ್ತೊಂದು ವಿಶೇಷತೆ ಏನಂದ್ರೆ ಅಧಿಕ ಇಳುವರಿ ಅಂದ್ರೆ ಸುಮಾರು 18-20 ಟನ್ ನಾವು ಇಳುವರಿಯನ್ನ ಪ್ರತಿ ಎಕರೆಗೆ ಪಡೆಯಬಹುದು. ಅದೇ ರೀತಿ ನಾವು ಬದನೆಕಾಯಿ ಅಂದ್ರೆ ಬ್ರಿಂಜಾಲ್ ಅಂತ ಏನ್ ಕರಿತೀವಿ, ಬದನೆಕಾಯಿಯಲ್ಲೂ ಸುಮಾರು 10-12 ತಳಿಗಳನ್ನು ನಾವು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಅದರಲ್ಲಿ ವಿಶೇಷವಾಗಿ ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ತಳಿ ಏನಂತ ಕರಿತೀವಿ, ಆ ತಳಿ ಅಂದ್ರೆ ಅರ್ಕ ನವನೀತ್ ಅನ್ನ ನಾವು ಡೆವಲಪ್ ಮಾಡಿದ್ವಿ. ಈ ಅರ್ಕ ನವನೀತ್ ಒಂದು ವಿಶೇಷತೆ ಏನಂದ್ರೆ ಇದು ಅಧಿಕ ಇಳುವರಿಯನ್ನು ಕೊಡಬಲ್ಲದು. ಮತ್ತು ಈ ಅರ್ಕ ನವನೀತ್ ಕಾಯಿಗಳು ಹೇಗಿರ್ತವೆ ಅಂದ್ರೆ ಹಸಿರಾಗಿರ್ತವೆ, ಉದ್ದವಾಗಿರ್ತವೆ, ಇದರ ಒಂದು ವಿಶೇಷತೆ. ಈ ಅರ್ಕ ನವನೀತು ಪ್ರತಿ ಎಕರೆಗೆ 24-25 ಟನ್ ಇಳುವರಿ ನೀಡಬಲ್ಲದು. ಅದೇ ರೀತಿ ನಾವು ತಳಿಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ತಳಿಗಳು ಅಂತಂದ್ರೆ ಸ್ವಲ್ಪ ಕ್ಷಮತೆ ಕಡಿಮೆ ಇರುತ್ತೆ, ಆದರೆ ಈ ತಳಿಗಳ ಇನ್ನೊಂದು ವಿಶೇಷತೆ ಏನಂದ್ರೆ ಬ್ಯಾಕ್ಟೀರಿಯಾದಿಂದ ಕಾಂಡ ಮುದುಡಿ ಹೋಗುತ್ತೆ. ಈ ರೋಗದ ಬಾಧೆ ತುಂಬಾ ಜಾಸ್ತಿ ಈ ಅಲ್ಲಿ ನಾವು ಬದನೆಕಾಯಿ ಬೆಳೆಯೋ ಪ್ರದೇಶ ಎಲ್ಲಿದೆ ಅಲ್ಲಿ. ಆದ್ದರಿಂದ ಇದಕ್ಕೆ ರೋಗ ನಿರೋಧತೆ ಹೊಂದಿರುವ ತಳಿಗಳನ್ನ ನಮ್ಮ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಪ್ರಮುಖವಾಗಿ ಅರ್ಕ ಅರ್ಚಿತ ಮತ್ತು ಅರ್ಕ ಉನ್ನತಿ ಎಂದು ಈ ತಳಿಗಳು ಪ್ರತಿ ಎಕರೆಗೆ 15-16 ಟನ್ ಇಳುವರಿ ನೀಡುವ ಕ್ಷಮತೆ ಇದೆ. ಅದೇ ರೀತಿ ನಮ್ಮ ಸಂಸ್ಥೆ ಬೆಂಡೆಕಾಯಿಯಲ್ಲಿ ಉತ್ತಮವಾದ ಒಂದು ಸಂಶೋಧನೆ ನಡೆಸುತ್ತಿದೆ. ನಾವು ಈ ಬೆಂಡೆಕಾಯಿನಲ್ಲೂ 2 ತಳಿಗಳು ಮತ್ತು ಸಂಕರಣ ತಳಿಗಳು ಎರಡನ್ನೂ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇತ್ತೀಚೆಗೆ ನಮ್ಮ ಅಭಿವೃದ್ಧಿಪಡಿಸಿದ ಸಂಕರಣ ತಳಿಗಳಂದರೆ ಅದು ಅರ್ಕ ನಿಖಿತ. ಅರ್ಕ ನಿಖಿತದ ಇದೊಂದು ಏನ್ ವಿಶೇಷತೆ ಏನಂದ್ರೆ ಇದು ರೋಗ ನಿರೋಧತೆ, ಅಂದ್ರೆ ಒಂದು ನಂಜಾಣುವಿನಿಂದ ಒಂದು ಹಳದಿ ಬಣ್ಣದ ಒಂದು ರೋಗ ಬರುತ್ತೆ ಈ ಎಲೆಗಳಲ್ಲಿ. ಈ ಎಲೆಗಳ ನರದಲ್ಲಿ ಹಳದಿ ಬಣ್ಣಕ್ಕೆ ಅದು ತಿರುಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಕಾಯಿ ಕಟ್ಟೋದೇ ಇಲ್ಲ. ಇದು ಪ್ರಮುಖವಾಗಿ ಬೇಸಿಗೆ ಮತ್ತು ಎಲ್ಲಿ ಮಳೆ ಜಾಸ್ತಿ ಬರುತ್ತೆ ಇಂತ ಒಂದು ಜಾಗದಲ್ಲಿ ತುಂಬಾ ಜಾಸ್ತಿ. ಅದಕ್ಕೋಸ್ಕರ ಸಂಸ್ಥೆ ಇದನ್ನು ಮನಗಂಡು ಈ ರೋಗಕ್ಕೆ ರೋಗ ನಿರೋಧತೆ ಮತ್ತು ಹೆಚ್ಚಿನ ಒಂದು ಇಳುವರಿ ಕೊಡುವ ಬೆಂಡೆಕಾಯಿ ಸಂಕರಣ ತಳಿಯನ್ನ ಅಭಿವೃದ್ಧಿಪಡಿಸಿದೆ. ಇದೇ ಅರ್ಕ ನಿಖಿತ ಅಂತ. ಇದು ಪ್ರತಿ ಎಕರೆಗೆ ಸುಮಾರು 8-9 ಟನ್ ಇಳುವರಿ ಕೊಡುವ ಕ್ಷಮತೆ ಹೊಂದಿದೆ. ಅದೇ ರೀತಿ ತಳಿಗಳಿಗೆ ಬಂದ್ರೆ ಈ ಬೆಂಡೆಕಾಯಿನಲ್ಲಿ ಅರ್ಕ ಅಭಯ್ ಮತ್ತು ಅರ್ಕ ಅನಾಮಿಕ ಅಂತ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಗಳು ಸುಮಾರು 7-8 ಟನ್ ಇಳುವರಿ ನೀಡಬಹುದು. ರೈತ ಬಾಂಧವರು ಅವರ ಒಂದು ಅನುಕೂಲಕ್ಕೆ ಅವರ ಇಚ್ಛೆಗೆ ಅನುಸಾರವಾಗಿ ಅಥವಾ ಸಂಕರಣ ತಳಿ ಅಥವಾ ತಳಿಗಳನ್ನ ಆಯ್ಕೆ ಮಾಡಿಕೊಡಬಹುದು. ಅದೇ ರೀತಿ ಈರುಳ್ಳಿ, ಈರುಳ್ಳಿ ತುಂಬಾ ನಮ್ಮ ದಿನನಿತ್ಯಕ್ಕೆ ತುಂಬಾ ಮುಖ್ಯವಾದ ಒಂದು ತರಕಾರಿ. ಇದನ್ನ ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಂತೂ ಇದು ಒಂದು ಉತ್ತಮವಾದ ಲಾಭದಾಯಕ ಬೆಳೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಈರುಳ್ಳಿ ಬೆಳೆಯಲ್ಲಿ ಉತ್ತಮವಾದ ಸಂಶೋಧನೆ ನಡೆಸುತ್ತಿದೆ. ಇದರಲ್ಲಿ ನಾವು ಮಲ್ಟಿಪ್ಲೇಯರ್ ಹಾನಿಯನ್ನು ಅಥವಾ ಸಾಂಬಾರ್ ಈರುಳ್ಳಿಗಳಿದಾವೆ, ಆಮೇಲೆ ಈ ಒಂದು ರಫ್ತಿಗೆ ಅನುಕೂಲವಾಗುವಂತ ಈರುಳ್ಳಿ, ಆಮೇಲೆ ಅದರಲ್ಲಿ ಸಂಸ್ಕರಣೆ ಮತ್ತು ಅದನ್ನ 6-7 ತಿಂಗಳವರೆಗೂ ಹೇಗೆ ಶೇಖರಿಸಿರಬಹುದು, ಈ ತರದ ಒಂದು ಸಂಶೋಧನೆಗಳನ್ನ ನಡೆಸಿ ಇದಕ್ಕೆ ಅನುಕೂಲವಾಗುವ ಸುಮಾರು 10-12 ತಳಿಗಳು ಮತ್ತು ಸಂಕರಣ ತಳಿಗಳನ್ನ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಪ್ರಮುಖವಾಗಿ ಅರ್ಕ ಕಲ್ಯಾಣ, ಇದರ ಅರ್ಕ ಕಲ್ಯಾಣದ ಒಂದು ಗೆಡ್ಡೆಗಳು ಅಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ತುಂಬಾ ಕೆಂಪಾಕಾರವಾಗಿ ವೃತ್ತಾಕಾರವಾಗಿರ್ತವೆ. ಮತ್ತು ಈ ಒಂದು ತಳಿಯ ವಿಶೇಷತೆ ಏನಂದ್ರೆ ಪ್ರತಿ ಎಕರೆಗೆ 15-16 ಟನ್ ಇಳುವರಿ ನೀಡಬಹುದು. ಇದರ ಜೊತೆಗೆ ಇದೇ ಒಂದು ರೀತಿಯೇ ಇರ್ತಕ್ಕಂತ ಮತ್ತು ಅಧಿಕ ಇಳುವರಿ ಕೊಡುವಂತ ಒಂದು ಸಂಯೋಜಕ ಅಂದ್ರೆ ಸಿಂಥೆಟಿಕ್ ಒಂದು ತಳಿಗಳು ಅಂತ ಕರಿತೀವಿ. ಇದನ್ನ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದರ ಹೆಸರು ಅರ್ಕ ಭೀಮ್ ಅಂತ. ಇದು ಅಷ್ಟೇ ತುಂಬಾ ಜನಪ್ರಿಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಇದನ್ನ ತುಂಬಾ ಇಷ್ಟಪಡ್ತಾರೆ, ಯಾಕೆಂದ್ರೆ ಇದರ ಇಳುವರಿ ಆಗಲಿ ಅಥವಾ ಇದರ ಒಂದು ಗೆಡ್ಡೆಗಳಾಗಲಿ ತುಂಬಾ ಆಕರ್ಷಕವಾಗಿರ್ತವೆ, ತುಂಬಾ ಕೆಂಪಾಗಿ ತುಂಬಾ ಆಕರ್ಷಕವಾಗಿರ್ತವೆ. ಆದ್ದರಿಂದ ಈ ತಳಿಯನ್ನು ತುಂಬಾ ರೈತರು ಇದನ್ನ ಇಷ್ಟಪಡ್ತಾರೆ. ಇದು ಅಷ್ಟೇ ಪ್ರತಿ ಎಕರೆಗೆ ಸುಮಾರು 16-18 ಟನ್ ಇಳುವರಿ ನೀಡಬಹುದು. ಇದರ ಜೊತೆಗೆ ನಮ್ಮ ಸಂಸ್ಥೆ ಈ ಒಂದು ಈರುಳ್ಳಿಯಲ್ಲಿ ಸಂಕರಣ ಅಂದ್ರೆ ಹೈಬ್ರಿಡ್ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಈ ಹೈಬ್ರಿಡ್ ತಳಿಗಳ ವಿಶೇಷತೆ ಏನಂದ್ರೆ ಒಂದು ರೋಗ ನಿರೋಧತೆ ಮತ್ತು ಇನ್ನೊಂದೇನಂದ್ರೆ ಅಧಿಕ ಇಳುವರಿ. ಈ ಎರಡೂ ಅಂಶಗಳನ್ನ ಇಟ್ಕೊಂಡು ಮತ್ತೆ ಇದರ ಜೊತೆಗೆ ಈ ಒಂದು ಸಂಕರಣ ತಳಿಗಳ ವಿಶೇಷತೆ ಏನಂದ್ರೆ ಇದನ್ನ ನಾವು ಚಳಿಗಾಲ ಆಗಲಿ ಅಥವಾ ಹಿಂಗಾರಂತೆ ಏನ್ ಕಳಿಸ್ತೀವಿ, ಅದನ್ನ ಚಳಿಗಾಲ ಸ್ವಲ್ಪ ಅಕ್ಟೋಬರ್ ನವೆಂಬರ್ ಈ ಇತರ ಚಳಿಗಾಲಕ್ಕೂ ಸೂಕ್ತ. ಮತ್ತು ನಮ್ದು ಏನು ಮುಂಗಾರು ಶುರುವಾಗುತ್ತಲ್ಲ ಅಂದ್ರೆ ಏಪ್ರಿಲ್ ಆಗಿರ್ಬೋದು, ಮೇ ಆಗಿರ್ಬೋದು, ಈ ತರ ನಾವು ಆ ಟೈಮ್ನಲ್ಲೂ ನಾವು ಇದನ್ನ ಬಿತ್ತನೆ ಮಾಡೋದಕ್ಕೆ ಸೂಕ್ತ. ಈ ಎರಡು ಸಂಕರಣ ತಳಿಗಳಂದ್ರೆ ಅರ್ಕ ಕೀರ್ತಿಮಾನ್ ಮತ್ತು ಅರ್ಕ ಲಾಲಿ. ಈ ಎರಡು ಸಂಕರಣ ತಳಿಗಳು ಈ ಪ್ರತಿ ಎಕರೆಗೆ ಸುಮಾರು ಒಂದು 16-18 ಟನ್ ಇಳುವರಿ ನೀಡಬೇಕು. ಇದರ ಜೊತೆಗೆ ವಿಶೇಷ ಅನುಕೂಲಗಳು ಅಂದ್ರೆ ಸಂಸ್ಕರಣೆಗೆ ಅಂದ್ರೆ ಪ್ರೋಸೆಸಿಂಗ್ಗೆ ಅನುಕೂಲವಾಗೋ ರೀತಿ, ಮತ್ತು ರೋಸ್ ಆನಿಯನ್ ಅಂತ ನಾವೇನ್ ಕರಿತೀವಿ, ರೋಸ್ ಆನಿಯನ್ ಅಂತಂದ್ರೆ ತುಂಬಾ ಕೆಂಪಾಗಿ ಒಂದು ಮೀಡಿಯಂ ಲೆವೆಲ್ ಅಂತಂದ್ರೆ ಮಧ್ಯಮ ಗಾತ್ರದ ಗೆಡ್ಡೆಗಳು ಬರ್ತವೆ. ಮತ್ತೆ ಮಲ್ಟಿಪ್ಲೇಯರ್ ಆನಿಯನ್ ಅಂತ ಕರಿತೀವಿ ಅದನ್ನ. ಮಲ್ಟಿಪ್ಲೇಯರ್ ಆನಿಯನ್ ಅಂದ್ರೆ ಏನು ಅಂದ್ರೆ ಸಾಂಬಾರ್ ಈರುಳ್ಳಿ ಅಂತಲೂ ಕರಿತೀವಿ. ಈ ರೀತಿ ಒಂದು ಈರುಳ್ಳಿಯಲ್ಲಿ ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿಪಡಿಸುತ್ತೇವೆ. ಮೊದಲನೆಯದಾಗಿ ಈ ರೀತಿ ಹೇಳೋದಾದ್ರೆ ಮಾಗಿಸಿ ಅಂದ್ರೆ ಫರ್ಮೆಂಟೇಷನ್ ಅಂತ ಏನ್ ಕರಿತೀವಿ, ಮಾಗಿಸಿ ಶೇಖರಿಸಲು ಅಂದ್ರೆ ಇದನ್ನ ಸ್ಟೋರ್ ಮಾಡಬಹುದು, ಸುಮಾರು 6-7 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಈ ತರದ ತಳಿಗಳಲ್ಲಿ ಅರ್ಕ ಸ್ವದೇಶ್ ಅಂತ ಒಂದು ತಳಿಯನ್ನ ನಾವು ಅಭಿವೃದ್ಧಿಪಡಿಸುತ್ತೇವೆ. ಇದು ಸುಮಾರು ಪ್ರತಿ ಎಕರೆಗೆ 10-12 ಟನ್ ಇಳುವರಿಯನ್ನು ಕೊಡುವ ಕ್ಷಮತೆ ಹೊಂದಿದೆ. ಇದರ ಜೊತೆಗೆ ಸಾಂಬಾರ್ ಈರುಳ್ಳಿ, ನಾನು ಏನಂದ್ರೆ ಮಲ್ಟಿಪ್ಲೇಯರ್ ಆನಿಯನ್ ಅಂತ ನಾವೇನ್ ಕರಿತೀವಿ, ಸಾಂಬಾರ್ ಈರುಳ್ಳಿನಲ್ಲಿ ಅರ್ಕ ಉಜ್ವಲ್ ಅಂತ ಅಭಿವೃದ್ಧಿಪಡಿಸುತ್ತೇವೆ. ಇದು ಅಷ್ಟೇನೆ ಸುಮಾರು ಒಂದು 10-12 ಟನ್ ಪ್ರತಿ ಎಕರೆಗೆ ಇಳುವರಿ ಕೊಡುತ್ತೆ. ಮತ್ತೆ ಇದರ ಜೊತೆಗೆ ಡಿಹೈಡ್ರೇಷನ್ ಅಂತ ಕರಿತೀವಿ, ಡಿಹೈಡ್ರೇಷನ್ ಅಂದ್ರೆ ಒಣಗಿಸ್ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡಬಹುದು ಬೇರೆ ಕಡೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಹಳ್ಳಿ ಕಡೆ ಈರುಳ್ಳಿನ ಒಣಗಿಸ್ಬಿಟ್ಟು ಅದ ತದನಂತರ ವರ್ಷವಿಡಿ ಉಪಯೋಗಿಸ ಒಂದು ರೂಢಿ ಇದೆ ಅದಕ್ಕೋಸ್ಕರ. ಆದ್ರೆ ಇದು ಎಲ್ಲಾ ತರದ ಈರುಳ್ಳಿ ಅದಕ್ಕೆ ಸೂಕ್ತ ಆಗೋದಿಲ್ಲ, ಅದಕ್ಕೇನಾಗುತ್ತೆ ಅಂದ್ರೆ ಫಂಗಸ್ ಅಂದ್ರೆ ಶಿಲೀಂಧ್ರದ ಕಾಟ, ಅದರಲ್ಲಿ ತೇವಾಂಶ ಜಾಸ್ತಿ ಆದ್ರೆ ಶಿಲೀಂಧ್ರ ಬರೋದು, ಈ ತರ ಒಂದು ಪೂಸ್ಟ್ ಅಂತ ನಾವೇನ್ ಕರಿತೀವಿ, ಇದರ ಕಾಟ ಜಾಸ್ತಿ ಇದೆ, ಇಲ್ಲ ಕೊಳತೆ ಹೋಗಿ ಬಿಡುತ್ತೆ. ಅದಕ್ಕೋಸ್ಕರ ಕೆಲವಷ್ಟೇ ತಳಿಗಳು ಅದಕ್ಕೆ ಸೂಕ್ತ. ಅದಕ್ಕೋಸ್ಕರ ನಮ್ಮ ಒಂದು ಈ ಸಂಸ್ಥೆ ಈ ರೀತಿ ಇದಕ್ಕೆ ಒಂದು ಡಿಹೈಡ್ರೇಷನ್ಗೆ ಅನುಕೂಲ ಆಗಂತ ಅರ್ಕ ಉಜ್ವಲ್ ಇದು ಹೆಂಗೆ ಅಂತಂದ್ರೆ ಇದು ಬಿಳಿ ಕಾರದಲ್ಲಿರುತ್ತೆ, ನಿಮ್ಗೆ ಅದನ್ನ ಒಣಗಿಸಿದ್ರು ಅಷ್ಟೇನೆ ಯಾವುದೇ ಒಂದು ಬಣ್ಣದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಆ ರೀತಿಯ ಒಂದು ತಳಿಯನ್ನು ಇದು ಅಭಿವೃದ್ಧಿಪಡಿಸಿದೆ. ಇದರ ವಿಶೇಷ ಏನಂದ್ರೆ ನಾನು ಹೇಳ್ದಂಗೆ ಇದು ಒಂದು ಮಧ್ಯಮ ಗಾತ್ರದ ಗೆಡ್ಡೆ ಮತ್ತು ಬಿಳಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಬಿಳಿ ಕಾರದಲ್ಲಿ ಅದನ್ನ ಒಣಗಿಸಿದ್ರೂ ಯಾವುದೇ ಒಂದು ಬಣ್ಣದಲ್ಲಿ ವ್ಯತ್ಯಾಸ ಆಗದಲ್ಲ, ಇದನ್ನ ಬೇಕಾದ್ರೆ ಹೋಟೆಲ್ಗಳಲ್ಲಿ ಎಲ್ಲದರಲ್ಲೂ ಉಪಯೋಗಿಸಬಹುದು. ಆ ರೀತಿ ಇದೆ ಇದು ಅಷ್ಟೇನೆ, ಸುಮಾರು ಒಂದು 10-12 ಟನ್ ಇಳುವರಿ ಕೊಡಬಾರದು. ಅದೇ ರೀತಿ ನಾವು ನಮ್ಮ ಸಂಸ್ಥೆ ಇನ್ನೊಂದು ತಳಿಯನ್ನ ಅಭಿವೃದ್ಧಿಪಡಿಸಿದೆ, ಅದು ಏನಂತಂದ್ರೆ ರಫ್ತಿಗೆ ಸೂಕ್ತ ಆಗಂತದ್ದು. ಮತ್ತೆ ಹಳದಿ ಕಾರದಲ್ಲಿ ಇದನ್ನ ನಾವು ಅರ್ಕ ಸೋನಾ ಅಂತ ಕರಿತೀವಿ. ನಮ್ಮ ಏಷ್ಯಾ ಖಂಡದಲ್ಲಿ ಬೇರೆ ರಾಜ್ಯಗಳಿಗೆ ಇದನ್ನ ತುಂಬಾ ಇದರ ಬೇಡಿಕೆ ಇದೆ. ಈ ಅರ್ಕ ಸೋನಾ ಅನ್ನೋ ಒಂದು ವೆರೈಟಿಯನ್ನು ನಾವು ತಳಿ ಅಂತ ಏನ್ ಕರಿತೀವಿ ಇದನ್ನು ಅಭಿವೃದ್ಧಿಪಡಿಸ್ತೀವಿ. ಈ ಎಲ್ಲಾ ತಳಿಗಳ ಒಂದು ಕ್ಷಮತೆಯನ್ನ ನಾವು ಅಂದ್ರೆ ಇಳುವರಿಯ ಕ್ಷಮತೆಯನ್ನು ಹೇಳೋದಾದ್ರೆ ಈ ವಿಶೇಷ ಒಂದು ಉಪಯೋಗಕ್ಕೆ ಬರುವಂತದ್ದು ತಳಿಗಳ ಒಂದು ಇಳುವರಿಯ ಕ್ಷಮತೆ ಹೇಳೋದಾದ್ರೆ ಸುಮಾರು 10-12 ಟನ್. ಆದ್ರೆ ರೈತ ಬಾಂಧವರು ನಮ್ಮ ಮಾರುಕಟ್ಟೆಗೆ ಸ್ವಲ್ಪ ನಮ್ಮ ಮಾರುಕಟ್ಟೆ ಅಂದ್ರೆ ಹೆಂಗಂದ್ರೆ ನಮ್ ಕಡೆ ಒಂದ್ ಸ್ವಲ್ಪ ಏನಂದ್ರೆ ಖಾರ ಜಾಸ್ತಿ ಇರಬೇಕು, ಮತ್ತೆ ಮೀಡಿಯಂ ರೌಂಡ್ ಇರಬೇಕು, ಯಾವುದು ಈರುಳ್ಳಿ ಅಂತವಕ್ಕೇನಾರ ನಾವೇನಾದ್ರು ಆಯ್ಕೆ ಮಾಡ್ಕೊಬೇಕು ಅಂದ್ರೆ ನಾನು ಮೊದ್ಲು ಹೇಳ್ದಂಗೆ ಅರ್ಕ ಭೀಮ್ ಆಗಿರ್ಬೋದು ಅಥವಾ ಅರ್ಕ ಕಲ್ಯಾಣ ಆಗಿರ್ಬೋದು, ಇವೆರಡು ತಳಿಗಳು. ಮತ್ತು ಏನಾದ್ರು ನಾವು ಇಲ್ಲ ನಾವು ಇನ್ನು ನಾವು ಹೈಬ್ರಿಡ್ ತಳಿನೇ ನಾವು ಈರುಳ್ಳಿನಲ್ಲಿ ಅಧಿಕ ಇಳುವರಿ ಏನಾದ್ರು ನಾವು ತಗೊಂಡು ಹೋಗ್ಬೇಕು ಅಂದ್ರೆ ನಾವು ಅರ್ಕ ಲಾಲಿಮ ಮತ್ತು ಅರ್ಕ ಕೀರ್ತಿಮಾನ್ ಅಂತ ನಾವು ಆಯ್ಕೆ ಮಾಡ್ಕೊಬಹುದು. ಇದೇ ರೀತಿ ನಮ್ಮ ಸಂಸ್ಥೆ ಕ್ಯಾರೆಟ್, ಮೂಲಂಗಿಯಲ್ಲೂ ಉತ್ತಮವಾದ ಒಂದು ಸಂಶೋಧನೆ ನಡೆಸುತ್ತಿದೆ. ಮೂಲಂಗಿಯಲ್ಲಿ ಸೂರಜ್ ಅಂತ ಒಂದು ತಳಿಯನ್ನು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದು ಸ್ವಲ್ಪ ಹಳೆ ತಳಿ ಆದ್ರೂ ಉತ್ತಮವಾದ ತಳಿ, ಯಾಕೆಂತಂದ್ರೆ ಇದು ಸುಮಾರು 15-16 ಟನ್ ಇಳುವರಿ ಕೊಡುವ ಕ್ಷಮತೆ ಇದೆ. ಅದಲ್ಲದೆ ಇತ್ತೀಚೆಗೆ ನಮ್ಮ ಸಂಸ್ಥೆ ಸೊಪ್ಪುಗಳು ಅಂದ್ರೆ ದಂಟಿನ ಸೊಪ್ಪು ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಥವಾ ಪಾಲಕ್ ಸೊಪ್ಪು, ಈ ತರದ ಸೊಪ್ಪುಗಳಲ್ಲೂ ಉತ್ತಮವಾದ ಒಂದು ಸಂಶೋಧನೆ ನಡೆಸುತ್ತಿದೆ. ಮೊದಲನೆಯದಾಗಿ ದಂಟಿನ ಸೊಪ್ಪು, ನಾವು ನೋಡಿರ್ಬೋದು ದಂಟಿನ ಸೊಪ್ಪಲ್ಲಿ ಎರಡು ರೀತಿ ಇದೆ. ಒಂದು ಏನಂದ್ರೆ ಒಂದೇ ಸಲ ಕಿತ್ಬಿಡ್ತೀವಿ, ಬೇರಿಂದ ಹಂಗೆ ಕಿತ್ಬಿಟ್ಟು ಮಾರಾಟ ಮಾಡೋದು. ಇನ್ನೊಂದು ಏನಂದ್ರೆ ಕಟ್ ಮಾಡ್ತೀವಿ, ಕಟ್ ಮಾಡ್ಬಿಟ್ಟು ಮತ್ತೆ ಅದು ಚಿಗುರು ಬರುತ್ತೆ, ಮತ್ತೆ ಕಟ್ ಮಾಡ್ತೀವಿ ಮತ್ತೆ ಚಿಗುರು ಬರುತ್ತೆ. ಸೊ ಈ ರೀತಿ ಅಂದ್ರೆ ಮಲ್ಟಿ ಕಟ್ ಅಂತ ಕರಿತೀವಿ. ಸೊ ಈ ಎರಡಕ್ಕೂ ಅನುಕೂಲ ಆಗಂತ, ಇಲ್ಲ ಒಂದೇ ಸಲ ಬೇರಿಂದ ಕಿತ್ಬಿಟ್ಟು ಮಾರಾಟ ಆಗಂತ, ಈ ಎರಡಕ್ಕೂ ಅನುಕೂಲ ಆಗಂತ ಒಂದು ತಳಿಗಳನ್ನ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಮೊದಲನೇದಾಗಿ ಈ ದಂಟಿನ ಸೊಪ್ಪಲ್ಲಿ ಹೇಳೋದಾದ್ರೆ ಅರ್ಕ ವರ್ಣ ಮತ್ತು ಅರ್ಕ ಸಂಭಕ್ಷ ಅಂತ ಎರಡು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಈ ತಳಿಗಳ ವಿಶೇಷತೆ ಏನಂದ್ರೆ ಸುಮಾರು ಈ ತಳಿಗಳು 30-35 ದಿನಕ್ಕೆ ನಾವು ಕುಯಿಲಿಗೆ ಬಂದ್ಬಿಡುತ್ತದ್ದು. ಮತ್ತೆ 30-35 ದಿನಗಳಲ್ಲಿ ಸುಮಾರು 4-5 ಟನ್ ಇಳುವರಿಯನ್ನ ನಾವು ಪ್ರತಿ ಎಕರೆಗೆ ಪಡೆಯಬಹುದು. ಇದು ಇದರ ಬೀಜಗಳಾಗ್ಲಿ ಇದರ ಒಂದು ಉತ್ಪಾದನಾ ತಂತ್ರಜ್ಞಾನಗಳಾಗ್ಲಿ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ಮತ್ತೆ ನಾವು ಕೊತ್ತಂಬರಿ ಸೊಪ್ಪಿಗಾದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ಒಂದು ವಿಶೇಷತೆ ಏನಂದ್ರೆ ನಾವು ಎಲ್ಲರೂ ಮಾರುಕಟ್ಟೆ ಯಾಕೆಂದ್ರೆ ನಾವು ಕೊತ್ತಂಬರಿ ಸೊಪ್ಪಿಗಾಗಿ ಬೆಳೆಯೋದೇನಂದ್ರೆ ನಾವು ಸುಮಾರು ಮಾರುಕಟ್ಟೆಯನ್ನ ಉದ್ದೇಶವಾಗಿ ಇಟ್ಕೊಂಡೇ ನಾವು ಕೊತ್ತಂಬರಿ ಸೊಪ್ಪನ್ನ ಬೆಳಿತೀವಿ. ಈ ಕೊತ್ತಂಬರಿ ಸೊಪ್ಪನ್ನ ಸಾಮಾನ್ಯವಾಗಿ ನಮ್ಮ ನಗರ ಪ್ರದೇಶದ ಒಂದು ಹತ್ತಿರ ಇರತಕ್ಕಂಥ ಹಳ್ಳಿಗಳಾಗ್ಲಿ ಅಥವಾ ಒಂದು ರೈತ ಪ್ರದೇಶಗಳಲ್ಲಿ ತುಂಬಾ ಜಾಸ್ತಿ ಬೆಳೀತು. ಅದಕ್ಕೆ ಈ ಕೊತ್ತಂಬರಿ ಸೊಪ್ಪನ್ನ ನಾವೇನಾದ್ರು ಮಾರುಕಟ್ಟೆ ಉದ್ದೇಶದಿಂದ ಏನಾದ್ರು ಬೆಳೆದ್ರೆ ಗ್ರಾಹಕರು ಏನ್ ನೋಡ್ತಾರೆ ಅದರ ಒಂದು ಸುವಾಸನೆ. ಸುಮಾರು ನಾವೇನಾದ್ರು ಅದನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಬರೋದಕ್ಕೆ ಒಂದು 2-3 ದಿವಸ ಆಗುತ್ತೆ, ಮಾರೋದಕ್ಕೆ ಒಂದು 1-2 ದಿವಸ ಆಗುತ್ತೆ. ಅದಕ್ಕೋಸ್ಕರ ನಾವು ಕಟಾವು ಮಾಡಿದ 3-4 ದಿವಸದವರೆಗೂ ಅದು ತನ್ನ ಪರಿಮಳವನ್ನ ಹಾಗೆ ಇಟ್ಕೊಬೇಕು. ಅದು ಉತ್ತಮವಾದ ಒಂದು ಗುಣ ನಾವೇನಾದ್ರು ಈ ಯಾವ್ದಾದ್ರು ಒಂದು ತಳಿಗಳನ್ನ ಆಯ್ಕೆ ಮಾಡೋದು ಕೊತ್ತಂಬರಿ ಸೊಪ್ಪಲ್ಲಿ. ಅದನ್ನ ಈ ವಿಷಯವನ್ನ ಮನಗಂಡು ನಮ್ಮ ಸಂಸ್ಥೆ ಒಂದು ಅರ್ಕ ಈಶಾ ಅಂತ ಒಂದು ಕೊತ್ತಂಬರಿ ಸೊಪ್ಪಿನ ಒಂದು ತಳಿಯನ್ನ ಅಭಿವೃದ್ಧಿಪಡಿಸಿದೆ. ಇದು ಅಷ್ಟೇ ತುಂಬಾ ಪರಿಮಳವಾಗಿರುತ್ತೆ, ಒಂದು 4-5 ದಿವಸ ಹಂಗೆ ಇದ್ರೂ ಅದರ ಪರಿಮಳಕ್ಕೆ ಯಾವುದೇ ಕಡಿಮೆ ಆಗೋದಿಲ್ಲ. ಮತ್ತು ಇದು ಸುಮಾರು ಒಂದು 70-75 ದಿನ ಬೇಕಾಗುತ್ತೆ. 70-75 ದಿನದಲ್ಲಿ ನಾವು ಒಂದು 3-4 ತಳಿ ಇದನ್ನ ಕಟಾವು ಮಾಡಬಹುದು. ಮತ್ತು ಇದು ಪ್ರತಿ ಎಕರೆಗೆ 4-5 ಟನ್ ಇಳುವರಿ ನೀಡಬಲ್ಲದು. ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು. ಎತ್ತುಗಳೇ, ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಅನುಭವಿ ಪಶುವೈದ್ಯರ ಮಾರ್ಗದರ್ಶನ, ನುರಿತ ರೈತರ ಅನುಭವದ ಮಾತು, ನೇರ ಫೋನಿನ ಕಾರ್ಯಕ್ರಮ, ಆಸಕ್ತರಿಗೆ ವಿಶೇಷ ತರಬೇತಿಯ ಆಯೋಜನೆ, ಈ ಬಾನುಲಿ ಸರಣಿಯ ವಿಶೇಷ. ಕೇಳಿ ಕೇಳಿಸಿ ಎತ್ತುಗಳ ಭವ್ಯ ಪರಂಪರೆ ಉಳಿಸಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ನಿಮಗಾಗಿ ಮೂಡಿ ಬರುತ್ತಿದೆ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು. ರೈತ ಬಾಂಧವರೇ, ಇದುವರೆಗೂ ನಾನು ಪ್ರಮುಖ ತರಕಾರಿ ಬೆಳೆಗಳ ಬಗ್ಗೆ ನಾನು ಹೇಳ್ತಾ ಹೋದೆ. ಅದೇ ರೀತಿ ನಾವು ಈಗ ನೋಡಿರ್ಬೋದು ತುಂಬಾ ಈ ರೇಡಿಯೋಗಳಲ್ಲಾಗ್ಲಿ ಟಿವಿ ಆಗ್ಲಿ ಅಥವಾ ಯೂಟ್ಯೂಬ್ಗಳಲ್ಲಾಗ್ಲಿ ಹೆಚ್ಚಿನ ಮಾಹಿತಿ ನಾವು ನೋಡೋದು ಅಂದ್ರೆ ಕರಿಬೇವು. ಈ ಕರಿಬೇವು ಏನಂದ್ರೆ ನೀವು ತಲೆಗೆ ಹಚ್ಚಿದ್ರೆ ಮತ್ತೆ ಕೂದಲು ಬರೋ ಚಾನ್ಸ್ ಇದೆ, ಮತ್ತೆ ಡಯಾಬಿಟಿಸ್ ಒಳ್ಳೇದು. ಅದೇ ರೀತಿ ನುಗ್ಗೆಕಾಯಿ, ನುಗ್ಗೆಕಾಯಿನಲ್ಲೊಂದು ಎಷ್ಟು ಔಷಧೀಯ ಗುಣಗಳಿದಾವೆ ಅಂತಂದ್ರೆ ಅದರದ್ದು ಸೊಪ್ಪನ್ನು ತಿನ್ಬಹುದು ಅಥವಾ ಕಾಯಿನೂ ತಗೊಂಡು ತಿನ್ಬಹುದು, ಮತ್ತೆ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮನಗಂಡು ಇತ್ತೀಚಿನ ದಿನಗಳಲ್ಲಿ ಈ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಮತ್ತು ಕಾಯಿ ನುಗ್ಗೆಕಾಯಿನಲ್ಲೂ ತುಂಬಾ ಉತ್ತಮವಾದ ಒಂದು ಸಂಶೋಧನೆ ನಡೆಸುತ್ತಿದ್ದೇವೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದರಲ್ಲಿ ಒಂದು ಸುಧಾರಿತ ತಳಿಗಳನ್ನ ನಾವು ಬಿಡುಗಡೆ ಮಾಡುವ ಹಂತದಲ್ಲಿ ಇದ್ದೇವೆ. ಇದೇ ರೀತಿ ಗೋರಿಕಾಯಿ ಇರ್ಬೋದು, ತೊಂಡೆಕಾಯಿ ಇರ್ಬೋದು, ಈ ಒಂದು ತರಕಾರಿ ಬೆಳೆಗಳಲ್ಲೂ ನಮ್ಮ ಸಂಸ್ಥೆ ಒಂದು ಉತ್ತಮವಾದ ಸಂಶೋಧನೆ ನಡೆಸುತ್ತಿದೆ. ಇದೆಲ್ಲ ನಾನು ಇದುವರೆಗೂ ಹೇಳಿದ್ದು ತಳಿಗಳ ಬಗ್ಗೆ. ಇದರ ಜೊತೆಗೆ ನಾವು ಇದರ ಬೇಸಾಯ ಕ್ರಮಗಳನ್ನು ಕೂಡ ನಾವು ಒಂದು ಅಭಿವೃದ್ಧಿಪಡಿಸಿದ್ದು, ಸಾವಯವಕ್ಕೆ ಯಾವ ರೀತಿ ಅನುಕೂಲ ಆಗಬಹುದು ಅಥವಾ ನಾವು ಮಾರುಕಟ್ಟೆಗೆ ಯಾವ ರೀತಿ ಅನುಕೂಲವಾಗಿ ಬೆಳಿಬಹುದು ಅಥವಾ ಕಡಿಮೆ ನೀರಿನಲ್ಲಿ ಯಾವ ರೀತಿ ಬೆಳಿಬಹುದು ಅಥವಾ ಎಲ್ಲರೂ ಚೆನ್ನಾಗಿದ್ದು ನಮಗೆ ರೈತರಿಗೆ ಅಧಿಕ ಇಳುವರಿ ಬೇಕು ಅಂದ್ರೆ ಯಾವ ರೀತಿ ಬೆಳಿಬಹುದು, ಇದನ್ನೆಲ್ಲ ಮನಗೊಂಡು ನಾವು ಬೇಸಾಯ ಪದ್ಧತಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಡಾಕ್ಟರ್ ರಘು ಅವರು, ಈಗ ಬಹಳಷ್ಟು ತಳಿಗಳ ಹೆಸರನ್ನ ತಾವು ಹೇಳಿದ್ರಿ, ಆದ್ರೆ ಬರೀ ತಳಿ ಹೆಸರು ಹೇಳಿದ್ರೆ ಅಷ್ಟೇ ಸಾಕಾಗಲ್ಲ, ಅದ್ರ ಬಿತ್ತನೆ ಬೀಜ ಕೂಡ ಸಿಗಬೇಕಾಗುತ್ತೆ. ಈಗ ತಳಿಗಳಾಗ್ಬೋದು ಅಥವಾ ಹೈಬ್ರಿಡ್ ತಳಿಗಳಾಗ್ಬೋದು, ಬಿತ್ತನೆ ಬೀಜಗಳು ಎಲ್ಲಿ ಸಿಗ್ತವೆ, ರೈತರು ಹೇಗೆ ಪಡ್ಕೋಬಹುದು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಬಹುದು? ಖಂಡಿತ, ನಿಮ್ಮ ಒಂದು ಪ್ರಶ್ನೆ ಬಹಳ ಒಂದು ಸಮಂಜಕವಾಗಿದೆ. ಯಾಕೆಂದ್ರೆ ನಾವು ಬರೀ ರೈತರಿಗೆ ತಳಿಗಳು ಇದಾವೆ ಅಂತ ಹೇಳ್ತೀವಿ, ಆದ್ರೆ ಅದರ ಲಭ್ಯತೆ ಬಹಳ ಪ್ರಮುಖವಾಗುತ್ತೆ. ಅದಕ್ಕೋಸ್ಕರ ರೈತರು, ನಾವು ಮುಂಗಾರು ಶುರುವಾಗ್ತಿದ್ದಂಗೆ ಎಲ್ಲಾ ರೈತರು ಬೀಜಗಳನ್ನೇ ಹುಡುಕ್ತಾರೆ ಪ್ರಮುಖವಾಗಿ. ರೈತರಿಗೂ ಗೊತ್ತು ಅದು, ಯಾಕೆಂದ್ರೆ ಉತ್ತಮ ಬೀಜ ಹಾಕಿದ್ರೇನೆ ಅದು ಉತ್ತಮ ಇಳುವರಿ ಕೊಡುತ್ತೆ ಅಂತ. ಅದಕ್ಕೋಸ್ಕರ ಇದನ್ನ ಮನಗೊಂಡು ನಮ್ಮ ಒಂದು ಸಂಸ್ಥೆಯಲ್ಲಿ ಇದುವರೆಗೂ ನಾನು ಏನೇನು ಉತ್ತಮವಾದ ಒಂದು ತಳಿಗಳ ಬಗ್ಗೆ ಏನೇನು ವಿವರಣೆ ನೀಡಿದೆ, ಈ ತಳಿಗಳ ಎಲ್ಲಾ ಬೀಜಗಳು ನಮ್ಮ ಸಂಸ್ಥೆ ಅಂದ್ರೆ ಹೆಸರುಘಟ್ಟದಲ್ಲಿರುವ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ತಳಿಗಳ ಎಲ್ಲಾ ಬೀಜಗಳ ಲಭ್ಯತೆ ಇದೆ. ನಾವು ಅಂದ್ರೆ ಕಾರ್ಯನಿರ್ವಾಹಕ ದಿನಗಳು ಅಂದ್ರೆ ವರ್ಕಿಂಗ್ ಡೇಸ್ ಏನೇನಂತ ಕರಿತೀವಿ, ಸೋಮವಾರದಿಂದ ಶನಿವಾರದವರೆಗೂ 9 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಒಂದು ಸಂಸ್ಥೆಗೆ ಪ್ರವೇಶವಿದೆ. ಯಾವ ರೈತರು ಬರಬಹುದು, ಇದರಲ್ಲಿ ನಮ್ಮ ಎಲ್ಲಾ ಒಂದು ತಳಿಗಳ ಒಂದು ಬೀಜಗಳ ಲಭ್ಯತೆ ಇದೆ, ಅದನ್ನ ತಗೊಂಡೋಗ್ಬೋದು. ಅವರೇ ಖುದ್ದಾಗಿ ಬಂದು ಇದನ್ನ ತಗೊಂಡೋಗ್ಬೋದು. ಮತ್ತು ಇನ್ನೊಂದೇನಂದ್ರೆ ಕೆಲವರು ರೈತರು ತುಂಬಾ ದೂರದಲ್ಲಿ ಇರ್ತಾರೆ, ಅವ್ರು ಬರೋದಿಕ್ಕಾಗೋದಿಲ್ಲ, ಮತ್ ಇವಾಗ ಬೇರೆ ಬೇರೆ ಕಾರಣದಿಂದ ಇವಾಗ ಓಡಾಟನು ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ನಮ್ದು IIHR ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ನೀವೇನಾದ್ರೂ ಗೂಗಲ್ ಇಂಟರ್ನೆಟ್ ಹೋಗಿ ಅದನ್ನ ಓಪನ್ ಮಾಡಿದ್ರೆ ನಮ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಸೀಡ್ ಪೋರ್ಟಲ್ ಅಂತಲೇ ಒಂದು ಒಂದು ವಿಂಡೋ ಬರುತ್ತೆ, ಬಲಭಾಗದಲ್ಲಿ ಒಂದು ವಿಂಡೋನೇ ಬರುತ್ತೆ ಸೀಡ್ ಪೋರ್ಟಲ್ ಅಂತ. ಅಂದ್ರೆ ಅದನ್ನ ನೀವು ಓಪನ್ ಮಾಡಿದ್ರೆ ಯಾವ ಒಂದು ಬೆಳೆನ ಆಯ್ಕೆ ಮಾಡೋದು, ಇಲ್ಲ ಟೊಮೆಟೋನ ಆಯ್ಕೆ ಮಾಡ್ಕೊಬಹುದು, ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಯಾವ್ಯಾವ ಒಂದು ಸಂಸ್ಕರಣಾ ತಳಿಗಳ ಒಂದು ಲಿಸ್ಟೆ ಬರುತ್ತೆ, ಅದನ್ನ ನೀವು ತಗೊಂಡು ಅದರದ ಬೀಜ ಲಭ್ಯತೆನೂ ನಿಮಗೆ ಕಾಣಿಸುತ್ತೆ, ಎಷ್ಟು ನಮಗೆ ಬೀಜ ಲಭ್ಯತೆ ಇದೆ. ಅದನ್ನ ಅಲ್ಲೊಂದು ಫೋನ್ ನಂಬರ್ ಕೊಟ್ಟಿರ್ತಾರೆ, ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಅದರದ ಬೀಜದ ಮೊತ್ತ ಏನಿದೆ ಅದನ್ನ ನೀವು ಅದನ್ನ ಆನ್ಲೈನ್ ಅಲ್ಲಿ ಕಳಿಸಿದ್ರೆ ಈ ನಮ್ಮ ಸಂಸ್ಥೆಯು ನಿಮಗೆ ಆನ್ಲೈನ್ ಅಲ್ಲಿ ನಿಮಗೆ ಬೀಜಗಳನ್ನು ಕಳಿಸೋ ಒಂದು ಅನುಕೂಲವೂ ಕೂಡ ಇದೆ. ಆದ್ದರಿಂದ ಈ ಎಲ್ಲಾ ಬೀಜಗಳ ಲಭ್ಯತೆ ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇದೆ. ನಿಮ್ಮ ಸಂಸ್ಥೆ ಅಲ್ಲದೆ ನಿಮ್ಮ ಬೀಜಗಳು ಬೇರೆ ಕಡೆ ಸಿಗೋ ಸಾಧ್ಯತೆಗಳು ತುಂಬಾ ಕಡಿಮೆನಾ? ಹೌದು, ಇದರ ಒಂದು ಲಭ್ಯತೆ ನಮ್ಮ ಕೆವಿಕೆಗಳಲ್ಲಿ ಅಂದ್ರೆ 2 ಕೆವಿಕೆ ಇದೆ, ಒಂದು ತುಮಕೂರಲ್ಲಿ ಒಂದಿದೆ, ಕೊಡಗಲ್ಲೊಂದಿದೆ. ಈ ಕೆವಿಕೆನಲ್ಲಿ ಕೆಲವೊಂದಷ್ಟೇ, ಅಂದ್ರೆ ಆ ಪ್ರದೇಶಕ್ಕೆ ರೈತರು ಎಷ್ಟು ಜಾಸ್ತಿ ತಗೊಂಡು ಹೋಗ್ತಾರೆ ಆ ತರದ ಬೀಜಗಳನ್ನ ಮಾತ್ರ ಇಟ್ಟಿದ್ದೇವೆ. ಆದ್ರೆ ಎಲ್ಲಾ ರೀತಿ ಬೀಜಗಳು, ಎಲ್ಲಾ ರೀತಿಯ ಒಂದು ಬೀಜಗಳು, ಎಲ್ಲಾ ರೀತಿಯ ಒಂದು ತಳಿಗಳ ಬೀಜಗಳು ಬೇಕು ಅಂದ್ರೆ IIHR-ಗೆನೆ ಬರಬೇಕು. ಡಾಕ್ಟರ್, ಒಂದು ವೇಳೆ ರೈತರು ಈ ತಳಿ ಹೇಗಿದೆ, ಹೇಗೆ ಬೆಳೆಯುತ್ತೆ, ಯಾವ ತರಹ ಕಾಯಿ ಇರ್ಬೋದು ಅಥವಾ ಹಣ್ಣಿರ್ಬೋದು, ಇದನ್ನೆಲ್ಲ ನೋಡೋದಕ್ಕೂ ಕೂಡ ನಿಮ್ ಸಂಸ್ಥೆಗೆ ಬಂದ್ರೆ ಅವಕಾಶ ಇದೆಯಾ? ಹೌದು ಹೌದು ಹೌದು, ಖಂಡಿತವಾಗಿ ವರ್ಷದ ಯಾವ ಕಾಲದಲ್ಲಾಗ್ಲೂ ರೈತರು ಬರಬಹುದು ನಮ್ಮ ಸಂಸ್ಥೆಗೆ. ಮತ್ತು ಪ್ರತಿ ವರ್ಷ ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕಾ ಮೇಳ ಅಂತಲೇ ಮಾಡುತ್ತೆ. ಈ ವರ್ಷನೂ ಸುಮಾರು 75,000 ರೈತರು ಇದನ್ನ ವೀಕ್ಷಣೆ ಮಾಡಿದ್ರು. ಇದು 5 ಫೆಬ್ರವರಿ-8 ನಡೀತು. ಇದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದ ತಳಿಗಳಲ್ಲದೆ ಬೇರೆ ಪ್ರೈವೇಟ್ ಕಂಪನೀಸ್ ಅಂತಾರೆ ಅವುಗಳಲ್ಲಿ ಬೆಳೆದಂತ ಒಂದು ಕಂಪನಿಗಳು ಬಂದಿದ್ದು, ಸುಮಾರು 100 ಕಂಪನಿಗಳು, ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಬೆಳೆದಂತ ತಂತ್ರಜ್ಞಾನಗಳ ಪ್ರದರ್ಶನ ಕೂಡ ಇತ್ತು. ಅದರ ಜೊತೆಗೆ ರೈತರು ಯಾವ ಕಾಲದಲ್ಲಾಗ್ಲಿ ಬರಬಹುದು ಮತ್ತು ಸಂಬಂಧಪಟ್ಟ ವಿಜ್ಞಾನಿಗಳನ್ನ ಸಂಪರ್ಕಿಸಬಹುದು, ಈ ತಳಿಗಳ ಬಗ್ಗೆ ವಿಶೇಷವಾದ ಮಾಹಿತಿ ಪಡೆಯಬಹುದು ಮತ್ತು ಇದರ ಒಂದು ಬೇಸಾಯದ ಕ್ರಮದ ಮಾಹಿತಿಯನ್ನು ಕೂಡ ಪಡೆಯಬಹುದು. ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಹಳ ಪ್ರಧಾನವಾದ ತರಕಾರಿ ಬೆಳೆಗಳ ಉತ್ತಮ ತಳಿಗಳನ್ನ ಮತ್ತೆ ಹೈಬ್ರಿಡ್ಗಳನ್ನ ಅಭಿವೃದ್ಧಿಪಡಿಸಿದೆ. ಹೌದೌದು ಹೌದು, ಖಂಡಿತವಾಗಿ ಇದು ರೈತರಿಗೋಸ್ಕರನೇ ಹಾಗೂ ರೈತರ ಅನುಕೂಲಕ್ಕೋಸ್ಕರನೇ ಇದು ಅಭಿವೃದ್ಧಿಪಡಿಸಿದಂತ ಒಂದು ತಳಿಗಳು. ಆದ್ದರಿಂದ ರೈತರಿಗೆ ಯಾವಾಗ ಇದರ ಉತ್ತಮವಾದ ಬೀಜ ಮತ್ತು ಇದರ ಬೇಸಾಯ ಕ್ರಮಗಳು ಲಭ್ಯವಾಗುತ್ತೋ ಅವಾಗ ನಮ್ಮ ಒಂದು ಪರಿಶ್ರಮ ಆಗಿದೆ ಅಂತ ನಾವು ಅನ್ಕೊಬಹುದು. ಡಾಕ್ಟರ್, ದರ ಎಲ್ಲ ಏನಿರುತ್ತೆ ಮಾರುಕಟ್ಟೆಗೆ, ಸರಿಸಮನಾಗಿರುತ್ತಾ ಅಥವಾ ಸ್ವಲ್ಪ ಕಡಿಮೆ? ಅದಕ್ಕೋಸ್ಕರನೇ ನಾವು ಇವಾಗ ಏನಾಗಿದೆ ಅಂದ್ರೆ ಎಲ್ಲ ರೈತರು ಏನಾಗ್ತಾರೆ, ಎಲ್ಲರೂ ಬೆಳೆದ್ರೆ ಎಲ್ಲರೂ ಟೊಮೆಟೋ ಬೆಳೆಯೋದು ಮತ್ತೆ ಮುಂಗಾರಲ್ಲಿ ಜಾಸ್ತಿ ಬೆಳೀತಾರೆ. ಬಿತ್ತನೆ ಬೀಜದ ದರ ಕೇಳ್ತಿದ್ದೀನಿ. ಬಿತ್ತನೆ ಬೀಜದ ದರ ಇದೇನಾಗುತ್ತೆ ಅಂದ್ರೆ ತರಕಾರಿ ಬೆಳೆನಲ್ಲಿ ಈ ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿಗಳ ಒಂದು ಜಾಸ್ತಿ ಇದೆ ಅವ್ರದ ಒಂದು ಮಾರುಕಟ್ಟೆ. ಆದ್ರೆ ಅದೇ ರೀತಿ ಬೀಜಗಳ ಒಂದು ರೇಟು ತುಂಬಾ ಅಂದ್ರೆ ಒಂದು ಬೆಲೆಯೂ ತುಂಬಾ ಜಾಸ್ತಿ. ಆದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಬಿಡುಗಡೆ ಮಾಡಿದಂತ ಒಂದು ಬೀಜಗಳು ಖಾಸಗಿ ಒಂದು ಕಂಪನಿಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಇದೆ. ಕೃಷಿ ಎಂದರೆ ಬರಿ ಕೃಷಿ ಅಲ್ಲ, ಕೃಷಿ ಸಂಸ್ಕೃತಿಯ ಹುಟ್ಟು, ಜಗವ ಪೊರೆಯುತ್ತಿದ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಂತೆ ಅನುಭವಿ ವಿಜ್ಞಾನಿಗಳೊಂದಿಗೆ ಸಂವಾದ, ನೇರ ಫೋನಿಂಗ್ ಕಾರ್ಯಕ್ರಮ, ಕೃಷಿ ಸಹಪ್ರಶ್ನೆ ಕಾರ್ಯಕ್ರಮಗಳು, ಈ ಸರಣಿಯ ವಿಶೇಷ ಆಲಿಸಿ ಅನುಸರಿಸಿ ಪ್ರತಿಕ್ರಿಯಿಸಿ. ಪ್ರತಿ ಬುಧವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನ ಕುರಿತ ಬಾನುಲಿ ಸರಣಿ. ಕೃಷಿ ವಾಣಿ ಕೃಷಿ ವಾಣಿ ಕೃಷಿ ವಾಣಿ ಕೃಷಿ ವಾಣಿ ಕೃಷಿ ವಾಣಿ ಡಾಕ್ಟರ್ ರಘು ಅವರೇ, ಬಹಳ ಉತ್ತಮವಾದ ಮಾಹಿತಿಯನ್ನ ಈವರೆಗೆ ತಾವು ನೀಡಿದ್ರಿ. ಆದ್ರೆ ಮತ್ತೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೇಳುಗರು ತಮ್ಮಿಂದಲೇ ನೇರವಾಗಿ ಪಡೆದುಕೋಬೇಕು ಅನ್ನೋದಾದ್ರೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೌದು, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಗೆ ಯಾರಾದರೂ ಆಸಕ್ತ ರೈತರು ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಬಹುದಾದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಮಾಡಬಹುದು. ಈ ದೂರವಾಣಿ ಸಂಖ್ಯೆ ಬೆಳಿಗ್ಗೆ 9:00 to 4:00 ಲಭ್ಯ ಇರುತ್ತೆ. ಇದು 0802-0860-1000. ಮತ್ತೊಮ್ಮೆ ಹೇಳ್ತೀನಿ, 0802-0860-1000. ಇದು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ. ಮತ್ತೆ ನನ್ನ ಒಂದು ವೈಯಕ್ತಿಕ ಮೊಬೈಲ್ ಸಂಖ್ಯೆ ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ಈ ಒಂದು ಸಂಖ್ಯೆಯನ್ನ ಆಸಕ್ತ ರೈತರು ತಗೋಬಹುದು. ಇದು 9972-0085-44. ಮತ್ತೊಮ್ಮೆ ಹೇಳ್ತೀನಿ, 9972-0085-44. ಇನ್ನೊಂದ್ಸರಿ ಹೇಳ್ಬಿಡಿ ಡಾಕ್ಟರ್. ಮತ್ತೊಮ್ಮೆ 9972-0085-44. ಒಳ್ಳೇದು ಡಾಕ್ಟರ್ ಬಿ ಆರ್ ರಘು ಅವರೇ, ಇದುವರೆಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ತರಕಾರಿ ಬೆಳೆಗಳ ತಳಿಗಳು ಹಾಗೆ ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ.